ಮಾಡೋ ತಾಯಿ ತಂದೆ ಪಾಲ್ಕ ತರ್ತಾರ ನಡ ಗುಟ್ಟುವಾದೋ ಕೈಲಾಸಕ ಬಾಯಿ ಬಾಡಿ ಬ್ಯಾಡೆಲ್ಲ ಮೋರ್ಕ ವಾದ ಹಾಕುವ ಮಕ್ಕಳು ಹುಟ್ಟಿಯ ಸಾರ್ಥಕ ವಾದಕ್ಕೆ ಬಾಯಿ ಬಾಡಿ ಬ್ಯಾಡೆಲ್ಲ ಮೋರ್ಕ ವಾದ ಹಾಕುವ ಮಕ್ಕಳು ಹುಟ್ಟಿಯ ಸಾರ್ಥಕ ಹಂದಿ ಜಲ್ಮಕ ತಾಯಿ ಸೇವೆ ಮಾಡೋ ಜನ್ಮಕ ಮಾಡಿಕೋ ಜನ್ಮ ಸಾರ್ಥಕ ತಾಯಿ ಸೇವೆ ಮಾಡೋ ಜನ್ಮಕ ದುರ್ದುಣಿ ಮಗವ ಬೈತ ಘಾತಕ ನಿಷೇಧಾಗ ತಾಯಿನ ಕಡದಿದ ಖಟಕ ತನಕ ರಾಜ ಹುಕುಮ ಕೊಟ್ಟ ಫಾಸಿ ಸಿಕ್ಕ ತಾಯಿ ಸೇವೆ ಮಾಡೋ ಜನ್ಮಕ ಮಾಡಿಕೋ ಜನ್ಮ ಸಾರ್ಥಕ ತಾಯಿ ಸೇವೆ ಮಾಡೋ ಜನ್ಮಕ ಸತ್ತರುಂಡ ಹೊರಳಾಡ್ತಿತ್ತು ನೆಲಕ ರಾಜ ಸುದ್ದಿ ಕೇಳಿ ಬಂದ ನೋಡದಕ್ಕ ಮುಂಡ ಹಾರಿ ಬಿತ್ತು ರಾಜನ ಪದಕ ಮಗನಿಗೆ ಬಿಟ್ಟು ನನಗ ಹಾಕಿ ಮೂಲಕ ತಾಯಿ ಸೇವೆ ಮಾಡೋ ಜನ್ಮಕ ಮಾಡಿಕೋ ಜನ್ಮ ಸಾತಕ ತಾಯಿ ಸೇವೆ ಮಾಡೋ ಜನ್ಮಕ ತಾಯಿ ಸತ್ತು ಮತ ತಂದಿವಿದ್ದರೆ ಹೈರಣ ಬರುವುದು ಮಕ್ಕಳ ಜೀವಕ ಸೇವೆ ಮಾಡೋ ಜನ್ಮಕ ಮಾಡಿಕೋ ಜನ್ಮ ಸಾರ್ಥಕ ತಾಯಿ ಸೇವೆ ಮಾಡೋ ಜನ್ಮಕ ಹಕ್ಕಿ ಮಾಡಿ ಹತ್ತಲ ನಮ್ಮ ಸದನಕ ಎಲ್ಲಿಂದು ಬನ್ನಿ ನೆಂದು ಇಡಲಿನ ತರ್ಕ ಹಕ್ಕಿ ಮಾಡಿ ಹಾಕ್ತಾಳ ನಾವು ನಾಸಕ ಎಲ್ಲಿಂದ ಬಂದನೆ ಗಿಡಗಳ ತರಕ ಹರ್ಕಿ ಮಾಡಿ ಎತ್ತಾಳೋ ನೋವು ಮಸ್ತ ತನಕ ತಾಯಿ ತಾಯಿ ತಾಯಿ ತಾಯಿ ಹರ್ಕಿ ಮಾಡಿ ಎತ್ತಾಳೋ ನೋವು ಮಸ ತನಕ ಎಲ್ಲಿಂದು ಬಂದಿನೆಂದು ಇಡಲಿಲ್ಲ ತರ್ಕ ಎಲ್ಲಿಂದ ಬಂದನೆ